ಸಂಭವೇ ಸಕಲ ಕೇತನಾರಾಧನ ದೈವವೇ ಗೋವಾದ ದೇವಿ

ಎಲ್ಲಿವರೆಗೂ ಚಾಲ್ತಿಯಲ್ಲಿರುತ್ತೆ ಅಂತೇಳಿ? 2024-25 ಚಾಲ್ತಿಯಲ್ಲಿದೆ ಸರ್. ಇದನ್ನ ಕೋವಿಡ್ ನಂತರ ಅಂದ್ರೆ 2020-21 ನಾವು ಪ್ರಾರಂಭ ಮಾಡಿಕೊಂಡಿದ್ದೇವೆ. ಆಕ್ಚುಲಿ ಇದು ಕೇಂದ್ರ ಪುರಸ್ಕೃತ ಯೋಜನೆ ಆಗಿದೆ. ಅಂದ್ರೆ ಮುಖ್ಯವಾಗಿ ಈಗ ಕಿರು ಆಹಾರ ಸಂಸ್ಕರಣಾ ಘಟಕಗಳು ಅಂತ ಬರುತ್ತೆ ಈ ಒಂದು ಯೋಜನೆ ಶೀರ್ಷಿಕೆಯಲ್ಲೇನೆ. ಯಾವ್ಯಾವ ನಾವು ಕಿರು ಆಹಾರ ಇದರಲ್ಲಿ ಸೂಕ್ಷ್ಮ ಮತ್ತೆ ಅತಿ ಸೂಕ್ಷ್ಮ ಉದ್ದಿಮೆದಾರರನ್ನ ನಾವು ಇಲ್ಲಿ ಪರಿಗಣಿಸ್ಕೊಳ್ಬೇಕು ಅಂತ, ಈ ಯೋಜನೆಗೆ ಮುಖ್ಯವಾಗಿ ಪರಿಗಣಿಸ್ಕೊಳ್ಬೇಕು ಅಂತ ಮಾನದಂಡ ಇರುತ್ತೆ ಸರ್. ಅಂದ್ರೆ ಇಲ್ಲಿ ಸಹಾಯಧನ ಇಂಥದ್ದೇನಾದ್ರೂ ಲಭ್ಯ ಇರುತ್ತಾ ಫಲಾನುಭವಿಗಳಿಗೆ? ಖಂಡಿತ ಇದೆ ಸರ್. ಈ ಯೋಜನೆಯಲ್ಲಿ ಯಾವುದೇ ವ್ಯಕ್ತಿ ತಾನು ಆಹಾರ ಪದ್ಧತಿ ಘಟಕಗಳನ್ನು ಸ್ಥಾಪನೆ ಮಾಡಿಕೊಂಡಿರ್ಬೋದು ಅಥವಾ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡುವಂತವರು ಈ ಯೋಜನೆಯಡಿ ಸೌಲಭ್ಯ ಪಡೆಯುವಂಥದ್ದಿದೆ. ಇವರ ಜೊತೆಗೆ ನಮ್ಮ SHGಗಳಿರ್ಬೋದು, ಸ್ವಸಹಾಯ ಸಂಘಗಳಿರ್ಬೋದು, ರೈತ ಉತ್ಪಾದಕ ಸಂಸ್ಥೆಗಳಿರ್ಬೋದು, ಇವುಗಳಿಗೂ ಸಹ ಸಹಾಯಧನ ಒದಗಿಸಲು ಅವಕಾಶ ಇರುತ್ತೆ. ಅಂದ್ರೆ ಯೋಜನಾ ವೆಚ್ಚದ ಎಷ್ಟು ಭಾಗ ಅವರಿಗೆ ಸಹಾಯಧನ ಸಿಗಬಹುದು ಅಂತ? 35%-35% ಲಿಮಿಟ್ ಮಾಡ್ತೀವಿ. ಸೊ ಅವರು 10% ಹೂಡಿಕೆ ಮಾಡಿಕೊಳ್ಳುವಂತ ಶಕ್ತಿಯನ್ನು ಸಹ ಅವ್ರಿಗೆ ಇರಬೇಕಾಗುತ್ತೆ. ಅದು ಬಹಳ ಮುಖ್ಯ. ಅವರು ಸ್ವಂತ ಬಂಡವಾಳವನ್ನು ಕೂಡ ಒಂದು 10% ತೊಡಗಿಸಬೇಕು. ಆ ಉದ್ಯಮಿಗೆ ಎಷ್ಟು ತಗುಲುತ್ತೆ ಅದರ 10% ಅವ್ರು ತೊಡಗಿಸಬೇಕು. ಇದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಏನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇನ್ಸೆಂಟಿವ್ ಸಹಾಯಧನ, ಇದ್ರ ಜೊತೆಗೆ ರಾಜ್ಯ ಸರ್ಕಾರದಿಂದನೂ 15% ಕೊಡುವಂತದ್ದು ಇದೆ ಸರ್ ಈ ಯೋಜನೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಏನಾದರೂ ವಿಶೇಷವಾಗಿ ಇಲ್ಲಿ ಆದ್ಯತೆ ಇದೆಯೇ? ಆದ್ಯತೆ ಇದೆ ಅವರಿಗಂತಾನೆ. ಸ್ವಲ್ಪ ಏನ್ ಪರ್ಸೆಂಟ್ ಸ್ಟ್ಯಾಟ್ಯುಟರಿ ನಾರ್ಮ್ಸ್ ಪ್ರಕಾರ ಏನ್ ಪರ್ಸೆಂಟೇಜ್ ಇದೆ ಅದನ್ನ ಅವರಿಗೆ ತೆಗೆದಿಡಲಾಗಿದೆ ಸರ್ ಈ ಯೋಜನೆಯಡಿ. ಮತ್ತೆ ಈ ಸಹಾಯಧನವನ್ನ ಏನು ಕೊಡ್ತಾರಲ್ಲ ತಾವು ತಿಳಿಸಿದಾಗೆ, ಇದನ್ನ ಪಡ್ಕೊಳ್ಳೋದಕ್ಕೆ ಏನು ಪ್ರಕ್ರಿಯೆ ಇರುತ್ತೆ ಅಂತೀರಿ ಸರ್? ಬೇಸಿಕಲಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಲು ಜಿಲ್ಲಾ ಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಅಂತ ಇರ್ತಾರೆ ಸರ್. ನಮ್ಮ ರಾಜ್ಯದಲ್ಲಿ ಈಗ ಪ್ರಸ್ತುತ 200 ರೈತ ಉದ್ದಿಮೆದಾರರನ್ನ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಸಹಕಾರಿ ಆಗುವಂತೆ ಈ ರಿಸೋರ್ಸ್ ಪರ್ಸನ್ಸ್ ಅಂತ ಏನ್ ಹೇಳ್ತಾರೆ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳ್ತೀವಿ, ಅವರಿಂದ ನಾವು ಬೆನಿಫಿಷಿಯರಿ ಫಲಾನುಭವಿಗಳು ತಮ್ಮ ಅರ್ಜಿಗಳನ್ನ ಆನ್ಲೈನ್ ಮೂಲಕ ಸಲ್ಲಿಸಲಿಕ್ಕೆ ಅನುವು ಮಾಡಿಕೊಡ್ತಾರೆ. ರೈತ ಉತ್ಪಾದಕ ಸಂಸ್ಥೆಗಳಿರ್ಬೋದು, ಸ್ವಸಹಾಯ ಸಂಘಗಳಿರ್ಬೋದು ಅಥವಾ ವ್ಯಕ್ತಿಗತ ಅರ್ಜಿಗಳನ್ನು ಸಹ ಅವ್ರು ಸಲ್ಲಿಸಲಿಕ್ಕೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಸಹಾಯ ಪಡ್ಕೊಳ್ಬಹುದಾಗಿದೆ. ಅಂದ್ರೆ ಅವರಿಂದ ಬೆಂಬಲ ಕೂಡ ಸಿಗುತ್ತೆ ಅವರಿಗೆ ಬೇರೆ ಬೇರೆ ವಿಷಯಗಳಲ್ಲಿ. ಎಲ್ಲಾ ತರದ ಈಗ ಪರವಾನಿಗೆ ಪಡ್ಕೊಳ್ಳಿಕ್ಕೆ ಮತ್ತೆ ಅರ್ಜಿ ಸಲ್ಲಿಸ್ಲಿಕ್ಕೂ ಸಹ, ಅರ್ಜಿ ಸಲ್ಲಿಕೆಯಿಂದ ಪರವಾನಿಗೆ ಪಡ್ಕೊಳ್ಳೋವರೆಗೂ ಅವರು ಸಹಾಯ ಪಡ್ಕೊಳ್ಬಹುದಾಗಿದೆ ಸರ್. ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಸಹಕಾರದಿಂದ ಇವರು ತಮ್ಮ ಅರ್ಜಿಗಳನ್ನ ಆನ್ಲೈನ್ ಮುಖಾಂತರ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಯೋಜನೆಗಳ ವಿಸ್ತೃತ ವರದಿಯನ್ನು ತಯಾರು ಮಾಡೋದಕ್ಕೂ ಅವರಿಂದ ಸಹಾಯ ಪಡ್ಕೋಬಹುದಾ? ಅದು ಆನ್ಲೈನ್ ಅಲ್ಲಿ ಇರೋದ್ರಿಂದ ಇವ್ರ ಏನ್ ಇನ್ಫಾರ್ಮೇಶನ್ ಯಾವ ಘಟಕ ಸ್ಥಾಪನೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾರೆ ಅದ್ರದ್ದು ಡೀಟೇಲ್ಸ್ ಅಲ್ಲಿ ಫಿಲಪ್ ಮಾಡಿದ ನಂತರ DPR ಅಲ್ಲೇ ರೆಡಿ ಆಗ್ಬಿಡುತ್ತೆ ಸರ್, ಆನ್ಲೈನ್ ಅಲ್ಲೇ ರೆಡಿ ಆಗ್ಬಿಡುತ್ತೆ. ಮತ್ತೆ ಅವರು ಬ್ಯಾಂಕ್ ಸಾಲವನ್ನು ಪಡ್ಕೊಳ್ಳೋದಕ್ಕೆ ಅವರು ಇದು ಮ್ಯಾಂಡೇಟರಿ ಆಗಿರುತ್ತೆ, ಕಡ್ಡಾಯ ಇರುತ್ತೆ. ಒಂದು ಖಾತೆಯನ್ನು ತೆರೆದಿಟ್ಕೋಬೇಕಾಗುತ್ತೆ ಅವರು ಈ ಯೋಜನೆಗೆ ಸೀಮಿತಗೊಳಿಸಿ ಒಂದು ಖಾತೆಯನ್ನು, ಯಾವುದೇ ಬೆನಿಫಿಷಿಯರಿ ಅಥವಾ SHG ಇರ್ಬೋದು, ಸ್ವಸಹಾಯ ಸಂಘ, ಅವ್ರ ಖಾತೆ ತೆರೆದ ನಂತರ ಏನ್ ಅರ್ಜಿ ಸಲ್ಲಿಸಿರ್ತಾರಲ್ಲ ಆನ್ಲೈನ್ ಅಲ್ಲಿ, ಆ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಅನುಮೋದನೆ ಪಡೆದ ನಂತರ ಕೇಂದ್ರ ಸರ್ಕಾರ ತನ್ನ ಪಾಲಿನ ಸಹಾಯಧನವನ್ನು ಅವ್ರ ಖಾತೆಗೆ ರೆಮಿಟ್ ಮಾಡ್ತಾರೆ, ಮಿರರ್ ಖಾತೆಗೆ ಅಂತ. ಸೊ 3 ಕಾಲ ಇವರು ಯಾವ ತರ ನಿರ್ವಹಣೆ ಮಾಡ್ತಾರೆ ಘಟಕನ, ಆಹಾರ ಸಂಸ್ಕರಣಾ ಘಟಕನ ಅನ್ನೋ ಆಧಾರದ ಮೇಲೆ ನಾವು ಉಳಿದ ಸಹಾಯಧನವನ್ನು ಅವರಿಗೆ ಹಂತ ಹಂತವಾಗಿ ಕೊಡ್ತಾ ಇರ್ತೇವೆ. ಹೌದು, ಮಿರರ್ ಖಾತೆಗೆ ಕೇಂದ್ರ ಸರ್ಕಾರದ್ದು ಜಮೆ ಆದ ನಂತರ ರಾಜ್ಯ ಸರ್ಕಾರದ್ದು ಜಮೆ ಆಗುತ್ತೆ. 3 ಕಾಲ ಅವರು ಏನು ಚಟುವಟಿಕೆ ಮಾಡ್ತಾರೆ, ಯಾವ ತರ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡು ತದನಂತರ ಅವರಿಗೆ ಸಹಾಯಧನ ಒದಗಿಸ್ಲಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಇದು ಆ ಪೋರ್ಟಲ್ ನಲ್ಲೇ ಅವರು ಹಾಕೋಬೇಕಾಗುತ್ತೆ? ಹೌದು, ಪೋರ್ಟಲ್, ಆನ್ಲೈನ್ ಪೋರ್ಟಲ್ ಇದೆ, ಎಕ್ಸ್ಕ್ಲೂಸಿವ್ PMFME ಪೋರ್ಟಲ್ ಅಂತಾನೇ ಇದೆ ಸರ್, ಅಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಅರ್ಜಿ ಶುಲ್ಕ ಏನಾದ್ರೂ ಇರುತ್ತೆ ಅದಕ್ಕೆ? ಇಲ್ಲ, ಅರ್ಜಿ ಶುಲ್ಕ ಅಂತ ಏನು ಇಲ್ಲ. ಇವರು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಇವರು ಸಹಕಾರ ಪಡ್ಕೊಂಡು ಯಾವುದೇ ಬೆನಿಫಿಷಿಯರಿ ಫಲಾನುಭವಿ ಅಥವಾ SHG ಇರಬಹುದು, ಸ್ವಸಹಾಯ ಸಂಘದವರು ಆನ್ಲೈನ್ ನಲ್ಲಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತೆ ಕನಿಷ್ಠ ವಿದ್ಯಾರ್ಹತೆ ಅಂತ ಈಗ ರಿವೈಸ್ಡ್ ಗೈಡ್ಲೈನ್ಸ್ ಪ್ರಕಾರ ಯಾವುದೂ ಇಲ್ಲ ಸರ್. 18 ವರ್ಷ ಆಗಿರಬೇಕು ವಯಸ್ಸು. ಅಂದ್ರೆ ಮುಖ್ಯವಾಗಿ ಅವರು ಸಂಸ್ಕರಣಾ ಘಟಕವನ್ನು ತೆರೆಯುವಂತ ಉದ್ದೇಶ ಹೊಂದಿರಬೇಕು, ಅಥವಾ ಈಗಾಗಲೇ ಹೊಂದಿದ್ರೆ ಅದನ್ನ ಔಪಚಾರೀಕರಣಕ್ಕೆ ಒಳಪಡಿಸಬೇಕಾಗತ್ತೆ. ಉನ್ನತೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ಕೆಪಾಸಿಟಿನ ಎನ್ಹಾನ್ಸ್ ಮಾಡ್ಕೊಳ್ಳಿಕ್ಕೆ. ಲಭ್ಯ ಇರೋ ಏನು ತಮ್ಮ ಘಟಕದಲ್ಲಿ ಯಾವುದೇ ಒಂದು ಎಕ್ಸ್ಪ್ಯಾನ್ಷನ್ಗೆ ಅವಕಾಶ ಇರುತ್ತೆ. ಮತ್ತೆ ಅದರಲ್ಲಿ ಕೆಲಸಗಾರರು ಇಷ್ಟೇ ಇರಬೇಕು ಅಂತ ಏನಾದರೂ ಒಂದು 10 ಜನಗಳಿಗಿಂತ ಕಡಿಮೆ ಇರಬೇಕು. 10 ಜನ ಕಿರು ಆಹಾರ ಸಂಸ್ಕರಣೆ ಘಟಕ ಹಾಗಿರೋದ್ರಿಂದ 10 ಜನಕ್ಕಿಂತ ಕಡಿಮೆ ಇರಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಈ ಯೋಜನೆ ಇಲ್ಲ, ಅರ್ಹತೆ ಇರೋದಿಲ್ಲ. ಮತ್ತೆ ಈಗ ಒಬ್ಬ ವ್ಯಕ್ತಿ ಇದರ ಫಲಾನುಭವಿ ಆಗಿರ್ತಾರೆ, ಅವರ ಮಕ್ಕಳು ಕೂಡ ಇದರಲ್ಲಿ ಫಲಾನುಭವಿ ಆಗಬಹುದು? ಇಲ್ಲ ಸರ್, ಒಂದು ಕುಟುಂಬದಿಂದ ಒಬ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಮತ್ತೆ ಇವರ ಜಮೀನು ಇದೆಲ್ಲ ಅದರಲ್ಲಿ ತೊಡಗಿಸಿರ್ತಾರೆ ಸ್ವಲ್ಪ ಭಾಗವನ್ನ ಆ ಒಂದು ಸಂಸ್ಕರಣೆ ಘಟಕ ತೆರೆಯೋದಕ್ಕೆ. ಜಮೀನಿನ ವೆಚ್ಚವನ್ನು ಕೂಡ ಯೋಜನೆ ವೆಚ್ಚದಲ್ಲಿ ಸೇರಿಸಿ? ಜಮೀನಿನ ವೆಚ್ಚವನ್ನು ಸೇರ್ಪಡಿಸಿಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ ಸರ್. ನಮ್ಮ ಸಂಸ್ಕರಣಾ ಚಟುವಟಿಕೆ ಮಾಡುವಂತ ಜಾಗ ಶೆಡ್ ಏನ್ ಮಾಡ್ಕೋತಾರೆ ಅದಕ್ಕೆ ಕ್ಲೈಮ್ ಮಾಡಕ್ಕೆ ಅವಕಾಶ ಇರುತ್ತೆ. ಮುಖ್ಯವಾಗಿ ಯಾವ್ಯಾವ ಉತ್ಪನ್ನಗಳಿಗೆ ಇದು ಅವಕಾಶ ನೀಡುತ್ತೆ ಅಂತೀರಾ? ಈ PMFE ಎಲ್ಲಾ ಉತ್ಪನ್ನ, ಕೃಷಿ ಉತ್ಪನ್ನಗಳಿಗೆ ಎಲ್ಲ, ಸೀರಿಯಲ್ಸ್ ಇರ್ಬೋದು, ಆಹಾರ, ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳು, ಮತ್ತೆ ತೋಟಗಾರಿಕಾ ಉತ್ಪನ್ನಗಳಿರ್ಬೋದು. ನಮ್ಮ ರಾಜ್ಯದಲ್ಲಿ ಈಗ ಎಲ್ಲಾ ಉತ್ಪನ್ನಗಳನ್ನ ಕವರ್ ಮಾಡ್ಕೊಂಡಿದೆ. ಆಹಾರ ಧಾನ್ಯಗಳದ್ದು ಇದೆ, ತೋಟಗಾರಿಕಾ ಉತ್ಪನ್ನಗಳು ಇದೆ, ಮತ್ತೆ ಮಾಂಸ ಉತ್ಪನ್ನಗಳು ಸಹ ಸೇರ್ಪಡೆ, ಸಂಬಂಧಪಟ್ಟವು ಬೇಕರಿ ಐಟಮ್ಸ್ ಇರ್ಬೋದು, ಹಾಲ್ ಇರ್ಬೋದು, ಈ ತರ ಅಡಿಗೆ ಎಣ್ಣೆ ತಯಾರಿಸುವಂತವು. ಕರೆಕ್ಟ್, ಇದು ಎಲ್ಲಾನು ಸೇರ್ಕೊಂಡಿದೆ. ಆಹಾರಕ್ಕೆ ಸಂಬಂಧಪಟ್ಟ ಎಲ್ಲಾ ಉದ್ದಿಮೆಗಳು, ಸಣ್ಣ ಉದ್ದಿಮೆಗಳು ಬರ್ತವೆ, ಎಲ್ಲಾ ತರದ ಉದ್ದಿಮೆಗಳಿಗೆ ಅವಕಾಶ ಇದೆ. ತಮಗೆ ಗೊತ್ತಿದೆ ಸರ್, ನಮ್ಮ ರಾಜ್ಯದಲ್ಲಿ ನಮ್ಮ ಆಹಾರ ಬುಟ್ಟಿ ಬಹಳಷ್ಟು ವೈವಿಧ್ಯಮಯವಾಗಿದೆ. ಹಾಗಾಗಿ ಎಲ್ಲಾ ರೀತಿಯ ಉತ್ಪನ್ನಗಳಿಗೆ ನಾವು ಅವಕಾಶ ಕಲ್ಪಿಸಿಕೊಂಡಿದ್ದೇವೆ ನಮ್ಮ ಆಕ್ಷನ್ ಪ್ಲಾನ್ ನಲ್ಲಿ. ಇನ್ನ ಮುಖ್ಯವಾಗಿ ಇವರು ಈ ಒಂದು ಯೋಜನೆ ಅಡಿಯಲ್ಲಿ ಸಹಾಯವನ್ನು ಪಡ್ಕೊಂಡು ಅವರು ಒಂದು ಬ್ರ್ಯಾಂಡ್ ಅನ್ನ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೂ ಏನಾದ್ರು ಸಹಾಯ ಸಿಗುತ್ತೆ? ಖಂಡಿತ ಇದೆ. ಅವರು ತಮ್ಮ ಲೋಗೋ ರಿಜಿಸ್ಟ್ರೇಷನ್ ಮಾಡ್ಕೊಳ್ಲಿಕ್ಕಾಗ್ಬಹುದು, ಮತ್ತೆ ಪ್ಯಾಕೇಜಿಂಗ್ ಡಿಸೈನ್ಗಿರ್ಬೋದು, ತರಬೇತಿಗಿರ್ಬೋದು, ಯಾವುದೇ ತರದ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಆಕ್ಟಿವಿಟಿಗೂ ಸಹ ಇನ್ಸೆಂಟಿವ್ ಪಡ್ಕೊಳ್ಲಿಕ್ಕೆ ಅವಕಾಶ ಇರುತ್ತೆ. ಮಾರಾಟ ಮಾಡೋದಕ್ಕೂ ಒಂದು ಬೆಂಬಲ, ಮಾರ್ಕೆಟ್ ಲಿಂಕೇಜ್ಗೆ ಇನ್ಸೆಂಟಿವ್ ಇದೆ ಸರ್. ಮತ್ತೆ ಈಗ ಮುಖ್ಯವಾಗಿ ಆಹಾರದ ಉತ್ಪನ್ನಗಳನ್ನ ಮಾರಾಟ ಮಾಡುವಾಗ FSSAI ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ, ಅದನ್ನು ಕೂಡ ಇಲ್ಲಿ ಒದಗಿಸೋದಕ್ಕೆ ಅವಕಾಶ ಇದೆ. ಈ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಇರೋದೇ ಅದಕ್ಕೇನೆ, ಅವರಿಗೆ ನಾವು ಪ್ರತಿ ಕೇಸ್ ಬೇಸಿಸ್ ನಲ್ಲಿ ಸೇವಾ ಶುಲ್ಕ ಕೊಡ್ತೀವಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಗೆ. ಸೊ ಅವ್ರ ಅರ್ಜಿ ಪರಿಶೀಲನೆ ಮಾಡಿ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿದ ನಂತರ ಅವರಿಗೆ ಒಂದ್ ಮೊದಲನೇ ಕಂತನ್ನು ಬಿಡುಗಡೆ ಮಾಡ್ತೀವಿ. ಉಳಿದಂತೆ ಎಲ್ಲಾ ಪರವಾನಗಿ ಇರ್ಬೋದು, ಮತ್ತೆ ಯಾವುದೇ ಸರ್ಟಿಫಿಕೇಟ್ ಪ್ರಮಾಣ ಪತ್ರ ಇರ್ಬೋದು, ಈ ತರದನ್ನೆಲ್ಲ ಅವರು ಸಂಬಂಧಪಟ್ಟ ಫಲಾನುಭವಿಗಿರ್ಬೋದು ಅಥವಾ ಸ್ವಸಹಾಯ ಸಂಘಕ್ಕೆ ಪಡ್ಕೊಳ್ಲಿಕ್ಕೆ ಸಹಕಾರ ನೀಡಿದ ನಂತರ ಉಳಿದ ಕಂತನ್ನು ಅವರಿಗೆ ಸೇವಾ ಶುಲ್ಕದ ರೂಪದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಈಗ ರೈತರ ಉತ್ಪಾದಕ ಸಂಸ್ಥೆಗಳು ಕೂಡ ಇದರಲ್ಲಿ ಒಂದು ಭಾಗವಹಿಸಬಹುದು ಅಂತ ತಾವ್ ಹೇಳಿದ್ರಿ. ಹೌದು, ಅವ್ರಿಗೆ ಏನೇನು ಮಾನದಂಡಗಳು ಇರ್ತವೆ ಅಂತ? ಅವ್ರಿಗೆ ಪ್ರಮುಖ ಮಾನದಂಡ ಅಂದ್ರೆ ಅವ್ರಿಗೆ ಇಚ್ಛೆ ಇರಬೇಕು ಈ ಆಹಾರ ಸಂಸ್ಕರಣಾ ಘಟಕ ಸ್ಥಾಪನೆ ಮಾಡಿಕೊಂಡು ತಾವು ಮುಂದುವರಿಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇರಬೇಕು. ಮತ್ತೆ ಏನು ಹೂಡಿಕೆ ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ವರ್ಕಿಂಗ್ ಕ್ಯಾಪಿಟಲ್, 20% ಅಷ್ಟು ವರ್ಕಿಂಗ್ ಕ್ಯಾಪಿಟಲ್ ಇರಬೇಕಾಗತ್ತೆ. ಒಂದು 10% ಹೂಡಿಕೆ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಸಾಮರ್ಥ್ಯ ಹೊಂದಿರಬೇಕು. ಅಂದ್ರೆ ಗರಿಷ್ಠ ವೆಚ್ಚ ಅಂತ ಏನಾದ್ರೂ ಇದೆಯಾ ಇದಕ್ಕೆ? ಇಲ್ಲ ಸರ್, ಹಂಗೇನಿಲ್ಲ. ಆದ್ರೆ ಸಬ್ಸಿಡಿ ಕೊಡೋದಕ್ಕೆ ಗರಿಷ್ಠ 35% ಕೊಡ್ತೀವಿ ಅವ್ರಿಗೂ. ಏನು ವೈಯಕ್ತಿಕ ಫಲಾನುಭವಿಗಳಿಗೆ ಕೊಡ್ತಾ ಇದೀವಿ ಅದನ್ನೇ ಇವ್ರಿಗೂ ಗುಂಪುಗಳಿಗೂ ಕೊಡ್ತಾರೆ. ಹೌದು, ಅದು ಸ್ವಸಹಾಯ ಸಂಘಗಳು ಆದ್ರೂ ಹೌದು ಸೇಮ್ ಮಾನದಂಡ ಇರುತ್ತೆ ಎಲ್ಲದಕ್ಕೂ. ಮತ್ತೆ ಈ ಬೀಜ ಬಂಡವಾಳ ಅಂತ ಏನು ಕೊಡ್ತಾರಲ್ಲ, ಇದು ರಿವಾಲ್ವಿಂಗ್ ಫಂಡ್ ಅಂತ ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ಸ್ವಸಹಾಯ ಸಂಘಗಳ ಫೆಡರೇಷನ್ಗೆ ಕೊಡುವಂತದ್ದು ಇರುತ್ತೆ. ಇದನ್ನ ಅವರು ಲೋನ್ ತರ ಉಳಿದ ಏನು ಈ ಮೆಂಬರ್ಸ್ ಇರ್ತಾರಲ್ಲ ಸ್ವಸಹಾಯ ಸಂಘಗಳಲ್ಲಿ, ಆಹಾರ ಪದ್ಧತಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಮಹಿಳೆಯರಿಗೆ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಸಣ್ಣ ಪುಟ್ಟ ಉಪಕರಣಗಳನ್ನು ಖರೀದಿ ಮಾಡಿಕೊಂಡು ಅವ್ರ ಸಂಸ್ಕರಣೆಗೆ ಬಳಸ್ಕೋಬಹುದು ಅಂತ. ಈ ಹಪ್ಪಳ ಮಾಡುವಂಥದ್ದು, ಪಿಕಲ್ ಮಾಡೋಕ್ಕೆ, ಚಿಪ್ಸ್ ಮಾಡುವಂಥದ್ದು, ಇದಕ್ಕೆಲ್ಲ ಅವಕಾಶ ಇರುತ್ತೆ ಸರ್. ಅಂದ್ರೆ ಅದು ಒಂದು ಪ್ರಾರಂಭಿಕ ಒಂದು ಹಣ ಅಂತ ಹೇಳ್ಬೋದು, ಅದಕ್ಕೆ ರಿವಾಲ್ವಿಂಗ್ ಫಂಡ್ ಅಂತ, ಆವರ್ತನಿಧಿ ಅಂತ. ಮತ್ತೆ ಈ ಸಾಮಾನ್ಯವಾದ ಒಂದು ಮೂಲ ಸೌಕರ್ಯವನ್ನು ಮಾಡ್ಕೊಳ್ಳೋದಕ್ಕೆ ಕಾಮನ್ ಫೆಸಿಲಿಟೀಸ್, ಅದಕ್ಕೆ ಒಂದು ಏನಾದರೂ ಸಹಾಯ ಸಿಗುತ್ತೆ? ಖಂಡಿತ ಇದೆ ಸರ್, ಅದಕ್ಕೂ 35% ಅಷ್ಟು ಇನ್ಸೆಂಟಿವ್ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ವೈಯಕ್ತಿಕ ಮಟ್ಟದಲ್ಲಿ ಈಗ ಗೋದಾಮುಗಳು ಮಾಡ್ಕೊಳ್ಳೋದು, ಗೋಡನ್ ಇರ್ಬೋದು, ಗ್ರೇಡಿಂಗ್ ಸಾರ್ಟಿಂಗ್, ಯಾವುದೇ ಸಂಸ್ಕರಣಾ ಪದ್ಧತಿಯನ್ನು ಅಳವಡಿಸ್ಕೊಳ್ಲಿಕ್ಕೆ ಸ್ಥಾಪನೆ, ಕಾಮನ್ ಫೆಸಿಲಿಟಿ ಸೆಂಟರ್ ಸ್ಥಾಪನೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಅಂತೂ ಇದೆ. ಸೊ ಅದ್ರ ಜೊತೆಗೇನೆ ಇವರು ತಾವಾದ್ರೂ ಮಾಡ್ಕೋಬಹುದು, ಅಥವಾ ಬೇರೆಯವ್ರಿಗೆ ಏನು ಬಾಡಿಗೆ ರೂಪದಲ್ಲಾದ್ರೂ ಕೊಡಬಹುದು, ಅದಕ್ಕೆ ಅವಕಾಶ. ಅಂದ್ರೆ ಈಗಾಗಲೇ ಅನುಮೋದಿಸಲ್ಪಟ್ಟಿರುವಂತಹ ಇಂಥ ಕೇಂದ್ರಗಳಿದ್ರೆ ಅದರ ಸೇವೆಯನ್ನು ಪಡ್ಕೋಬಹುದು. ಹೌದು ಹೌದು. ಅಂದ್ರೆ ಆ ಸೇವಾ ಶುಲ್ಕವನ್ನ ಇವರು ಪಾವತಿಸಿ ಪಡ್ಕೋಬಹುದು, ಕಮರ್ಷಿಯಲೈಸೇಷನ್ಗೆ ಅವಕಾಶ ಇರುತ್ತೆ. ಅದಕ್ಕೂ ಏನಾದರೂ ಒಂದು ಸಹಾಯಧನ ಸಿಗುತ್ತಾ ಪಾವತಿಸುವಂತ ಸೇವಾ ಶುಲ್ಕ? ಅದಕ್ಕೇನು ಅವಕಾಶ ಇರೋದಿಲ್ಲ. ಅವಕಾಶ ಇರುತ್ತೆ ಆದ್ರೆ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜಿಸ್ಕೋಬಹುದು, ಇನ್ಕ್ಯುಬೇಷನ್ ಸೆಂಟರ್ಸ್ ನ ಸ್ಥಾಪನೆ ಮಾಡ್ಕೋಬಹುದು. ಸೊ ಹಾಗಾಗಿ ಕಮರ್ಷಿಯಲೈಸೇಷನ್ ಇದೆ, ಅದಕ್ಕೇನು ಸೇವಾ ಶುಲ್ಕ ಅಂತ ಇರೋದಿಲ್ಲ. ಇವತ್ತು ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಒಂದು ಯೋಜನೆ ಸರ್ಕಾರ ತಂದಿದೆ. ಇದು PMFME ಯೋಜನೆದೆ ಒಂದು ಭಾಗ ಸರ್, ಥೀಮ್ ಅಂತ. ಪ್ರಾರಂಭಿಕವಾಗಿ ಅವರು ಒಂದು ಜಿಲ್ಲೆ ಒಂದು ಉತ್ಪನ್ನ ಆ ತರ ತೊಡಗಿಸಿಕೊಂಡು ಏನು ಈ ಮೌಲ್ಯವರ್ಧಿತ ಸರಪಗಳನ್ನು ಸದೃಢಗೊಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭಿಸಿದ್ರು. ಸೊ ಅರ್ಜಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂದಾಗ. ಸೊ ಅದೇ ಜಿಲ್ಲೆಯಲ್ಲಿರುವಂತಹ ಬೇರೆ ಉತ್ಪನ್ನದ ಸಂಸ್ಕರಣೆಗೆ ಇಚ್ಛಿಸುವಂತವ್ರಿಗೂ ಅನುಕೂಲ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈಗ ಅದನ್ನ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಗೈಡ್ಲೈನ್ ಪ್ರಕಾರ. ಮುಖ್ಯವಾಗಿ ಈಗ ಈ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಮೂಲಕನೇ ಇವರು ಅರ್ಜಿಗಳನ್ನು ಸಲ್ಲಿಸಬಹುದು. ಏನೇನು ಈ ಪ್ರಮಾಣ ಪತ್ರಗಳು ಎಲ್ಲ ಬೇಕಾಗಬಹುದು ಅಂತೀರಿ? ಬೇಸಿಕ್ ಆಗಿ ಅವ್ರದ್ದು ಏನು ಪ್ಯಾನ್ ಕಾರ್ಡ್ ಇರ್ಬೋದು, ಮತ್ತೆ ಅವ್ರದ್ದು ನೋಂದಣಿ ಮಾಡ್ಕೊಳ್ಳೋಕೆ ಏನು ಅರ್ಜಿ ಇರುತ್ತಲ್ಲ, ರಿಜಿಸ್ಟ್ರೇಷನ್ ಸಂಬಂಧಪಟ್ಟ ವಿವರಗಳು ಅದೆಲ್ಲ ಕೊಡ್ಬೇಕಾಗುತ್ತೆ. ಆಧಾರ್ ಕಾರ್ಡ್, ಆ ತರದ್ದೆಲ್ಲ ಕೊಡ್ಬೇಕಾಗುತ್ತೆ. ಬ್ಯಾಂಕ್ ಖಾತೆ, ಬ್ಯಾಂಕ್ ಖಾತೆದು, ಮತ್ತೆ ಅವ್ರದ್ದು ಏನು ಘಟಕ ಸ್ಥಾಪನೆ ಮಾಡ್ತಿದಾರಲ್ಲ ಅದರದ್ದು ನಕ್ಷೆ, ಪರಿಪೂರ್ಣ ನಕ್ಷೆಯೊಂದಿಗೆ ಅವರು ಅರ್ಜಿನ ಕೊಡ್ಬೇಕಾಗುತ್ತೆ. ಮತ್ತೆ ಈ ವಿವರಗಳನ್ನ ತುಂಬಿದಾಗ ವಿಸ್ತೃತವಾದ ಯೋಜನಾ ವರದಿನ ಸಿದ್ಧ ಅಲ್ಲೇ ಅಲ್ಲೇ ಆನ್ಲೈನ್ ಪೋರ್ಟಲ್ ಅಲ್ಲೇ ಬಂದ್ಬಿಡುತ್ತೆ ಸರ್ ಅದು. ಅದ್ರ ಮೇಲೆ ಬ್ಯಾಂಕ್ನವರು ಕೂಡ ಸಾಲ ಕೊಡೋದಕ್ಕೆ ಅವಕಾಶ? ಎರಡು ಬ್ಯಾಂಕ್ಗಳಿಗೆ ಅರ್ಜಿಗಳನ್ನ ಅಲ್ಲಿಂದ ಫಾರ್ವರ್ಡ್ ಮಾಡ್ತೀವಿ. ಸೊ ಒಂದು ಬ್ಯಾಂಕ್ ರಿಜೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಬ್ಯಾಂಕ್ಗೂ ಹೋಗುತ್ತೆ. ಸೊ ಎಲ್ಲಿ ಸೆಲೆಕ್ಟ್ ಮಾಡ್ತಾರೆ ಆ ಬ್ಯಾಂಕ್ ಅಲ್ಲಿ ಬೆನಿಫಿಷಿಯರಿ ಅಥವಾ FPO ಸಹಾಯ ಸಂಘದವರು ಖಾತೆ ಹೊಂದಿರಬೇಕಾಗುತ್ತೆ. ಸೊ ಆ ಖಾತೆಗೆ ಅಪ್ರೂವಲ್ ಆದ ನಂತರ ಕೇಂದ್ರ ಸರ್ಕಾರದ್ದು ಮತ್ತೆ ರಾಜ್ಯ ಸರ್ಕಾರದ್ದು ಇನ್ಸೆಂಟಿವ್ ಹೋಗುತ್ತೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ತರಬೇತಿನೂ ಏನಾದರೂ ಕೊಡಕ್ಕೆ ಅವಕಾಶ ಇದೆಯೇ? ತರಬೇತಿ ಖಂಡಿತ ಫಲಾನುಭವಿಗಳಿಗೆ ಕೊಡ್ತಾ ಇದ್ದೇವೆ ಸರ್. 3 ದಿನಗಳ ತರಬೇತಿ, 5 ದಿನಗಳ ತರಬೇತಿ, ಈಗ 2 ದಿನ ಆ ತರದ್ದೆಲ್ಲ ತರಬೇತಿ ಕಾರ್ಯಕ್ರಮಗಳು ಇರುತ್ತೆ. ಎಲ್ಲಿ ಕೊಡಲಾಗುತ್ತೆ ಇದನ್ನ ತರಬೇತಿ? ಅಲ್ಲಿ ಸಂಬಂಧಪಟ್ಟ ಜಿಲ್ಲೆಯಲ್ಲೇ ಕೊಡ್ತೀವಿ ಸರ್. ಬೇರೆ ಬೇರೆ ಸಂಸ್ಥೆಗಳನ್ನು ತೊಡಗಿಸ್ಕೊಳ್ತಾರೆ? ಹೌದು, ತಾಂತ್ರಿಕ ಸಂಸ್ಥೆಗಳನ್ನ ಐಡೆಂಟಿಫೈ ಮಾಡ್ಕೊಂಡಿರ್ತೀವಿ. ಉದಾಹರಣೆಗೆ CFTRI ಇರ್ಬೋದು, ನಿಫ್ಟಿಮ್ ಇರ್ಬೋದು, ಈ ತರ ಸಂಸ್ಥೆಗಳ ಮುಖಾಂತರ ನಾವು ತರಬೇತಿಗಳನ್ನ ಆಯೋಜಿಸ್ತಾ ಇದ್ದೇವೆ. ಅಂದ್ರೆ ಈಗ ಸದ್ಯದಲ್ಲಿ ಎಷ್ಟು ಮಟ್ಟಿಗೆ ಇದರ ಫಲಾನವನ್ನ ನಮ್ಮ ಫಲಾನುಭವಿಗಳು ಪಡ್ಕೊಳ್ತಾ ಇದ್ದಾರೆ ಸರ್? ಈಗ ನಮ್ಮ ರಾಜ್ಯಕ್ಕೆ 11,910 ನಮ್ಮ ಟಾರ್ಗೆಟ್ ಇರೋದು ಈ 5 ವರ್ಷದ ಕಾಲಾವಧಿಯಲ್ಲಿ. ಅಷ್ಟು ಜನಗಳಿಗೆ ನಾವು ಇನ್ಸೆಂಟಿವ್ ಕೊಡೋದಕ್ಕೆ ನಮಗೆ ಟಾರ್ಗೆಟ್ ಇದೆ. ಬಟ್ ಪ್ರತಿ ವರ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 2,500 ಅಂದ್ರೆ 2,500 ಫಲಾನುಭವಿಗಳಿಗೆ ನಾವು ಈ ಇನ್ಸೆಂಟಿವ್ಸ್ನ ಒದಗಿಸ್ಬೇಕಾಗತ್ತೆ. ಸೊ ಪ್ರಸ್ತುತ ನಾವು 1,012 ಜನರಿಗೆ ಇದುವರೆಗೂ ಬೆನಿಫಿಷಿಯರೀಸ್ಗೆ ನಾವು ಇನ್ಸೆಂಟಿವ್ ಡಿಸ್ಬರ್ಸ್ಮೆಂಟ್ ಮಾಡಿದ್ದೇವೆ ಸರ್ ಆನ್ಲೈನ್ನಲ್ಲಿ. ಮತ್ತೆ ಕಪೆಕ್ ಅಂತ ಒಂದು ಸಂಸ್ಥೆ ಇದೆ ನಮ್ಮಲ್ಲಿ, ಕರ್ನಾಟಕ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ಅಂತಂದು, ಇದರ ಒಂದು ಪಾತ್ರ ಏನು ಇದರ ಅನುಷ್ಠಾನದಲ್ಲಿ ಸರ್? ಕೆಪೆಕ್ ಸಂಸ್ಥೆ ಈ PMFME ಯೋಜನೆ ಅಂದ್ರೆ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳನ್ನ ಔಪಚಾರಿಕ ಯೋಜನೆಯಡಿ ಅನುಷ್ಠಾನ ಮಾಡ್ಲಿಕ್ಕೆ ಅಂತಾನೆ ಇದು ಸ್ಟೇಟ್ ನೋಡಲ್ ಏಜೆನ್ಸಿ ಆಗಿ ಕಾರ್ಯನಿರ್ವಹಿಸ್ತಾ ಇದೆ ಸರ್ ಕೆಪೆಕ್. ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಸಹಕಾರ ಯಾರು ನೀಡ್ತಾರೆ ಇವಕ್ಕೆ? ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳ ಸಹಕಾರದಿಂದಾನೇ ಅನುಷ್ಠಾನ ಮಾಡ್ತಾ ಇದ್ದೇವೆ. ಮತ್ತೆ ಬೇರೆ ಬೇರೆ ಸಂಸ್ಥೆಗಳ ಸಹಕಾರನೂ ಪಡಿತೀರ ನೀವು? ಹೌದು, ನಿಫ್ಟಿಮ್, ಸಿಎಫ್ಟಿಆರ್ಐ ಮತ್ತೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು, SRLM ಇವರೆಲ್ಲ ಒಟ್ಟುಗೂಡಿದ್ದಾರೆ ಈ ಯೋಜನೆಯ ಅನುಷ್ಠಾನಕ್ಕೆ. ಅಂದ್ರೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಯಾರನ್ನು ಸಂಪರ್ಕಿಸಬಹುದು ಸರ್? ಇದಕ್ಕಂತಾನೆ ಒಂದು ಎಕ್ಸ್ಕ್ಲೂಸಿವ್ ಸ್ಟೇಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ಅಂತ ಇದೆ. ಸೊ ಅವ್ರನ್ನ ಸಂಪರ್ಕಿಸಬಹುದು ಸರ್, ಕೆಪೆಕ್ ಸಂಸ್ಥೆ ಅಥವಾ SPMU ನ ಸಂಪರ್ಕ ಮಾಡಬಹುದು. ಅವ್ರನ್ನ ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಕ್ಕತ್ತೆ, ಅಥವಾ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿನೂ ಸಹ ಸಂಪರ್ಕ ಮಾಡಬಹುದು. ಪ್ರತಿ ಜಿಲ್ಲೆಗೆ ಏನು ಸಂಪನ್ಮೂಲ ವ್ಯಕ್ತಿಗಳು ಇರ್ತಾರೆ ಅವ್ರನ್ನ ಸಂಪರ್ಕಿಸಲು ಅವಕಾಶ ಇರುತ್ತೆ. ಅಂದ್ರೆ ಈಗ ಕೆಪೆಕ್ ಸಂಸ್ಥೆಯ ಯೋಜನೆ ನಿರ್ವಹಣಾ ಘಟಕನೂ ಇದೆ. ಹೌದು, ಕೆಪೆಕ್ ಸಂಸ್ಥೆಯಲ್ಲಿ ಯೋಜನಾ ನಿರ್ವಹಣಾ ಘಟಕ ಇದೆ, ಅವರನ್ನು ಕೂಡ ಸಂಪರ್ಕಿಸಬಹುದು, ಮಾಹಿತಿ ಪಡಿಬಹುದು. ಯಾರ್ಯಾರು ಇದಕ್ಕೆ ಅರ್ಹರಾಗಿರ್ತಾರೆ, ಏನೇನು ಮಾನದಂಡಗಳು? ಮತ್ತೆ ಆಲ್ರೆಡಿ 2 ವರ್ಷ ಕಳೆದಿರೋದ್ರಿಂದ ಏನು ತೊಡಕು ಇರೋದಿಲ್ಲ ಅಂತ ನಾವ್ ಅನ್ಕೊಂಡಿದೀವಿ. ಬಟ್ ಇನ್ನು ಏನಾದ್ರೂ ಹೊಸದಾಗಿ ಇದ್ರ ಬಗ್ಗೆ ಗೊತ್ತಿಲ್ಲದೆ ಪಡ್ಕೋಬಹುದು. ಆ ದೂರವಾಣಿ ಸಂಖ್ಯೆಗಳು ಕೂಡ ಇಲ್ಲಿದ್ದಾವೆ, ಒಂದು ದೂರವಾಣಿ ಸಂಖ್ಯೆಯನ್ನು ಕೂಡ ಅವರಿಗೆ ಕೊಡೋಣ. ದೂರವಾಣಿ ಸಂಖ್ಯೆ ಹೀಗಿದೆ, 9164024888. ಇದು ಕೆಪೆಕ್ ಸಂಸ್ಥೆಯ ಯೋಜನೆ ನಿರ್ವಹಣಾ ಘಟಕದ ದೂರವಾಣಿ ಸಂಖ್ಯೆ. ಆ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳೋಣ, 9164024888. ಅಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಅಂಬಿಕಾ ಅವರೇ? PMFME ಯೋಜನೆ ಎಲ್ಲ ಏನು ಮೌಲ್ಯವರ್ಧಿತ ಸರಪಳಿಯಲ್ಲಿರುವಂತಹ ಪ್ರತಿಯೊಂದು ಹಂತದಲ್ಲಿ ನಮಗೆ ನಮ್ಮ ಆಹಾರ ಸಂಸ್ಕರಣೆಗೆ ಸಹಕಾರಿಯಾಗಿದೆ, ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅಂದ್ರೆ ಅವರಿಗೆ ಇದರಿಂದ ಯಾವ ರೀತಿ ಅನುಕೂಲ ಆಗಬಹುದು ಅಂತೀರಿ? ಔಪಚಾರೀಕರಣಕ್ಕೆ ಒಳಪಡೋದ್ರಿಂದ ಒಂದು ಮೇನ್ ಸ್ಟ್ರೀಮ್ ಬರ್ಲಿಕ್ಕೆ, ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಅವ್ರಿಗೆ ಅವಕಾಶ ಕಲ್ಪಿಸಿದಂಗಾಗತ್ತೆ. ಮತ್ತೆ ತಮ್ಮದೇ ಆದಂತ ಒಂದು ಉದ್ದಿಮೆ ಸ್ಥಾಪನೆ ಮಾಡಿಕೊಂಡು ಅವ್ರು ಯಾವುದೇ ಮಾರುಕಟ್ಟೆಗೆ ಎಂಟ್ರಿ ಆಗ್ಲಿಕ್ಕೆ ಒಂದು ಓಪನಿಂಗ್ ಸಿಕ್ಕದಂಗೆ ಆಗತ್ತೆ ಅವ್ರಿಗೆ. ಜೊತೆಗೆ ಅವರಿಗೆ ಈ ಪ್ರಮಾಣ ಪತ್ರಗಳು ಸಿಗ್ತವೆ. ಹೌದು, ಎಲ್ಲ ಶಾಸನಬದ್ಧ ಪ್ರಮಾಣ ಪತ್ರಗಳನ್ನು ಪಡ್ಕೊಳ್ಳಿಕ್ಕೂ ಸಹ ಅವಕಾಶ ಇರುತ್ತೆ. ಅಂದ್ರೆ ಮುಖ್ಯವಾಹಿನಿ ಬಂದವರು ಪಾರದರ್ಶಕವಾಗಿ ತಮ್ಮ ಉದ್ದಿಮೆಯನ್ನು ನಡೆಸಿಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಹೌದು ಸರ್. ಮತ್ತೆ ಗುಣಮಟ್ಟದ ಉತ್ಪನ್ನಗಳನ್ನ ಗ್ರಾಹಕರಿಗೆ ತಲುಪಿಸಿ, ಪ್ರಮುಖವಾಗಿ ಗುಣಮಟ್ಟ, ಮಾರುಕಟ್ಟೆ ಸಂಪರ್ಕ ಮತ್ತೆ ರಫ್ತು, ಇದಕ್ಕೆ ವೇದಿಕೆ ಕಲ್ಪಿಸಿದಾಗೆ ಆಗುತ್ತೆ ಈ ಯೋಜನೆಯ ಇನ್ಸೆಂಟಿವ್ ಪಡ್ಕೊಳ್ಳೋದ್ರಿಂದ, ಸೌಲಭ್ಯ ಪಡ್ಕೊಳ್ಳೋದ್ರಿಂದ. ಅಂದ್ರೆ ಗುಣಮಟ್ಟವನ್ನ ಕಾಪಾಡ್ಕೊಳ್ಳೋದ್ರಿಂದ ಅವರಿಗೆ ರಫ್ತಿನ ಅವಕಾಶಗಳು ಇದಾವೆ ಅಂತ? ಹೌದು, ಖಂಡಿತ ಇದೆ ಸರ್. ಯಾಕಂದ್ರೆ ನಾವು ಬಹಳಷ್ಟು ಸಲ ಗುಣಮಟ್ಟ ಕಾಯ್ದುಕೊಳ್ಳುವುದರಲ್ಲೇ ವಿಫಲರಾಗ್ತಾ ಇದ್ದೇವೆ. ಉತ್ಪಾದನೆ ಬಹಳಷ್ಟು ಆಗ್ತಾ ಇದ್ರು ಸಹ ನಮ್ಮ ಎಲ್ಲೋ ಒಂದ್ ಕಡೆ ಆ ಗುಣಮಟ್ಟ ಕಾಯ್ದುಕೊಳ್ಳಲು ನಾವು ಹೆಚ್ಚಿನ ಒಂದು ಶ್ರಮ ಪಡಬೇಕಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಗುಣಮಟ್ಟವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಸಿಗುತ್ತೆ? ಖಂಡಿತ ಸಿಗುತ್ತೆ ಸರ್. ಗುಡ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್, ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್, ಈ ತರದನ್ನೆಲ್ಲ ನಾವು ಪ್ರಾಥಮಿಕ ಹಂತದಲ್ಲೇ ಅಳವಡಿಸಿಕೊಂಡ್ರೆ ಹೆಚ್ಚಿನ ಒಂದು ರಫ್ತು ಮಾರುಕಟ್ಟೆಗೆ ಅವಕಾಶ ಸಿಕ್ಕದಂಗೆ ಅನ್ಕೋಬಹುದು. ಒಟ್ಟಾರೆ ಮಾರುಕಟ್ಟೆ ಅವರಿಗೆ ಉತ್ತಮವಾಗುತ್ತೆ. ಹೌದು, ಲೋಕಲ್ ಇರಬಹುದು ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆ, ದೇಶೀಯ ಆಂತರಿಕ ಮಾರುಕಟ್ಟೆ, ಆಂತರಿಕ ಮಾರುಕಟ್ಟೆ ಅಥವಾ ವಿದೇಶಿ ಮಾರುಕಟ್ಟೆ, ಎರಡಕ್ಕೂ ಅನುಕೂಲ ಆಗುತ್ತೆ. ಸೊ ಈ ಒಂದು ಯೋಜನೆಯ ಫಲವನ್ನ ಅವರು ಪಡ್ಕೊಂಡ್ರೆ ಇವೆಲ್ಲ ಅನುಕೂಲಗಳಿದ್ದಾವೆ. ತುಂಬಾ ಸಂತೋಷ ಅಂಬಿಕಾ ಅವರೇ, ತಾವಿದುವರೆಗೂ ಈ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಕುರಿತು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಎನ್ ಅಂಬಿಕಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳಿ ಕೃಷಿ ಮಾಹಿತಿ. ಸುಗಂಧರಾಜ ನಮ್ಮ ಮುಖ್ಯವಾದ ಒಂದು ಹೂವಿನ ಬೆಳೆ. ಕಾಂಡ ಸಹಿತ ಹೂಗಳನ್ನು ನಾವು ಪುಷ್ಪಗುಚ್ಛ ತಯಾರಿಸೋದಕ್ಕೆ ಮತ್ತು ಹೂದಾನಿಯಲ್ಲಿ ಇರಿಸೋದಕ್ಕೆ ಬಳಸ್ಕೋಬಹುದು. ಬಿಳಿ ಹೂಗಳನ್ನು ಹಾರ ತಯಾರು ಮಾಡೋದಕ್ಕೆ ಮತ್ತು ಸುಗಂಧ ದ್ರವ್ಯವನ್ನು ತಯಾರು ಮಾಡೋದಕ್ಕೆ ನಾವು ಬಳಸ್ಕೋಬಹುದು. ಸುಗಂಧರಾಜ ಬೆಳೆಯನ್ನು ನಾವು ಎಲ್ಲ ತರಹದ ಮಣ್ಣಲ್ಲಿ ಬೆಳೆಯಬಹುದು. ಆದರೆ ಫಲವತ್ತಾದಂಥ, ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣುಗಳು ಈ ಬೆಳೆಗೆ ಬಹಳ ಸೂಕ್ತ. ಮಣ್ಣಿನ ರಸಸಾರ 6.5-7.5 ಇದ್ದರೆ ಬಹಳ ಒಳ್ಳೆಯದು. ಮರಳು ಮಿಶ್ರಿತ ಗೋಡ್ಮಣ್ಣು ಇದರ ಕೃಷಿಗೆ ಹೆಚ್ಚು ಸೂಕ್ತ ಅಂತ ಹೇಳ್ಬೋದು. ಮಣ್ಣು ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯವನ್ನು ಕೂಡ ಹೊಂದಿರಬೇಕಾಗತ್ತೆ. ಸುಗಂಧರಾಜ ಬೆಳೆ ಉಷ್ಣ ಮತ್ತು ಅರೆಉಷ್ಣ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ. 20 ಡಿಗ್ರಿ ಸೆಲ್ಸಿಯಸ್ನಿಂದ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬಹಳ ಒಳ್ಳೆಯದು. 30 ಡಿಗ್ರಿ ಸೆಲ್ಸಿಯಸ್ಗಿಂತ ಉಷ್ಣಾಂಶ ಜಾಸ್ತಿ ಆದರೆ ಕದಿರಿನ ಉದ್ದ ಕಡಿಮೆ ಆಗಿ ಹೂವಿನ ಗುಣಮಟ್ಟ ಹಾಳಾಗುತ್ತೆ. ಸಾಮಾನ್ಯವಾಗಿ ನಾವು ಈ ಸುಗಂಧರಾಜದ ಗಡ್ಡೆಗಳನ್ನು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ನಾಟಿ ಮಾಡ್ಕೋಬಹುದು. ಈ ಸುಗಂಧರಾಜ ಬೆಳೆಯ ತಳಿಗಳಿಗೆ ಬಂದರೆ ಸಿಂಗಲ್ಸ್ ಅಂತ ಇದ್ದಾವೆ, ಅಂದರೆ ಒಂದು ಸುತ್ತಿನ ದಳ ಹೊಂದಿರುವಂಥ ತಳಿಗಳು. ಇನ್ನೊಂದು ಡಬಲ್ಸ್ ಅಂತ ಅಂದು, ಇಲ್ಲಿ ಬಹುಸುತ್ತಿನ ದಳಗಳನ್ನು ಹೊಂದಿರುವಂಥ ತಳಿಗಳು. ಸಾಮಾನ್ಯವಾಗಿ ನಾವು ಸಿಂಗಲ್ಸ್ ತಳಿಗಳನ್ನು ಬಿಡಿ ಹೂಗಾಗಿ ಬೆಳ್ಕೊಳ್ತೀವಿ, ಡಬಲ್ಸ್ ತಳಿಗಳನ್ನು ಕತ್ತರಿಸಿದ ಹೂಗಾಗಿ ನಾವು ಬೆಳ್ಕೊಳ್ತೀವಿ. ಸಿಂಗಲ್ಸ್ ತಳಿಗಳಲ್ಲಿ ಮೆಕ್ಸಿಕನ್ ಸಿಂಗಲ್ಲು, ಶೃಂಗಾರ, ರಜತರೇಖಾ, ಪ್ರಜ್ವಲ್ಲು, ಅರ್ಕ ನಿರಂತರಗಳು ಬಹಳ ಮುಖ್ಯವಾದಂಥವು. ಇನ್ನು ಡಬಲ್ಸ್ ತಳಿಗಳಲ್ಲಿ ಸುವಾಸಿನಿ, ಸ್ವರ್ಣರೇಖಾ, ವೈಭವಗಳು ಬಹಳ ಮುಖ್ಯವಾದಂಥವು. ಇನ್ನು ಸಸ್ಯಾಭಿವೃದ್ಧಿಗೆ ಬಂದರೆ ಸುಮಾರು 2-3 ಸೆಂಟಿಮೀಟರ್ ವ್ಯಾಸದ ಗಾತ್ರ ಇರುವಂಥ ಗೆಡ್ಡೆಗಳನ್ನು ನಾವು ನಾಟಿಗೆ ಬಳಸ್ಕೋಬೇಕಾಗತ್ತೆ. ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1.25 ಲಕ್ಷದಿಂದ 1.5 ಲಕ್ಷದಷ್ಟು ಗಡ್ಡೆಗಳು ಬೇಕಾಗ್ತವೆ. ಅಂದರೆ ಇವುಗಳ ತೂಕ ಸುಮಾರು 800-900 ಕಿಲೋಗ್ರಾಂನಷ್ಟು ಆಗುತ್ತೆ. ಹೊಸದಾಗಿ ತೆಗೆದಂಥ ಗಡ್ಡೆಗಳು ಸುಪ್ತಾವಸ್ಥೆಯಲ್ಲಿ ಇರೋದ್ರಿಂದ 1 ತಿಂಗಳ ಕಾಲ ಗಾಳಿ ಆಡುವಂಥ ಸ್ಥಳದಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡು ಆನಂತರ ನಾಟಿಗೆ ಬಳಸ್ಕೋಬೇಕಾಗತ್ತೆ. ಇನ್ನು ಬೇಸಾಯ ಕ್ರಮಗಳಿಗೆ ಬಂದರೆ ನಾವು ಭೂಮಿಯನ್ನು 2-3 ಸಾರಿ ಉಳುಮೆ ಮಾಡ್ಕೋಬೇಕು. ಹದ ಮಾಡಿ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 30 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಮಣ್ಣಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಕಾಲುವೆಗಳನ್ನು 1 ಅಡಿ ಅಂತರದಲ್ಲಿ ತೆಗೆದು ಬೋದುಗಳ ಒಂದು ಬದಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ ಗಡ್ಡೆಗಳನ್ನು ನಾಟಿ ಮಾಡಬೇಕು. ಪ್ರತಿ 5-7 ದಿನಗಳಿಗೊಮ್ಮೆ ವಾತಾವರಣಕ್ಕೆ ಅನುಗುಣವಾಗಿ ನಾವು ನೀರನ್ನು ಒದಗಿಸಬೇಕಾಗತ್ತೆ. ಇನ್ನು ಗೊಬ್ಬರ ಕೊಡೋದರ ಕಡೆಗೆ ಬಂದರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಸಿಂಗಲ್ ಸ್ಥಳಗಳಿಗಾದರೆ 100 ಕಿಲೋಗ್ರಾಂನಷ್ಟು ಸಾರಜನಕ, 50 ಕಿಲೋಗ್ರಾಂನಷ್ಟು ರಂಜಕ, 50 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇನ್ನು ಡಬಲ್ ಸ್ಥಳಗಳಿಗಾದರೆ 200 ಕಿಲೋಗ್ರಾಂನಷ್ಟು ಸಾರಜನಕ, 150 ಕಿಲೋಗ್ರಾಂನಷ್ಟು ರಂಜಕ, 150 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ನಾವು ಶಿಫಾರಸು ಮಾಡಿದ ಅರ್ಧ ಪ್ರಮಾಣದ ಸಾರಜನಕ ಜೊತೆಗೆ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷ್ಗಳನ್ನು ನಾಟಿ ಸಮಯದಲ್ಲಿ ಕೊಡಬೇಕಾಗತ್ತೆ. ಇನ್ನುಳಿದ ಅರ್ಧ ಪ್ರಮಾಣದ ಸಾರಜನಕವನ್ನು ನಾಟಿ ಮಾಡಿದ 6 ವಾರಗಳ ನಂತರ ಒದಗಿಸಬೇಕಾಗತ್ತೆ. ಪ್ರತಿ ತಿಂಗಳಿಗೊಮ್ಮೆ ಕಳೆಯನ್ನು ತೆಗೆದು ಮಣ್ಣನ್ನು ಏರಿಸಬೇಕಾಗತ್ತೆ. ಇನ್ನು ನಾವು ಸುಗಂಧರಾಜ ಬೆಳೆಯಲ್ಲಿ ಮುಖ್ಯ ಬೆಳೆಯ ಕೊಯ್ಲಿನ ನಂತರ ಹೂಗಳ ಡೇಟ್ಗಳನ್ನು ಕತ್ತರಿಸಾಕಿ ಬೆಳೆಗೆ ಶಿಫಾರಸು ಮಾಡಿದ ಗೊಬ್ಬರವನ್ನು ಕೊಟ್ಟು ನೀರನ್ನು ಒದಗಿಸೋದ್ರಿಂದ ಕೂಳೆ ಬೆಳೆಯನ್ನು ಪಡ್ಕೋಬಹುದು. ಒಂದು ಸಾರಿ ನಾಟಿ ಮಾಡಿದ ಬೆಳೆಯಿಂದ 1-2 ಕೂಳೆ ಬೆಳೆಗಳನ್ನು ನಾವು ಲಾಭದಾಯಕವಾಗಿ ಪಡ್ಕೋಬಹುದು. ಇನ್ನು ಸಸ್ಯ ಸಂರಕ್ಷಣೆಗೆ ಬಂದರೆ ಸುಗಂಧರಾಜ ಬೆಳೆಗೆ ಥ್ರಿಪ್ಸ್ ಕೀಟಗಳ ಹಾವಳಿ ಕಂಡುಬರುತ್ತೆ. ಈ ಥ್ರಿಪ್ಸ್ಗಳು ಎಲೆಗಳಿಂದ ಮತ್ತು ಹೂಗಳಿಂದ ರಸವನ್ನು ಹೀರ್ತವೆ. ಅಂತಹ ಭಾಗಗಳು ಬಿಳಿಯಾಗ್ತವೆ ಮತ್ತು ಕಂದು ಬಣ್ಣದ ಗೆರೆಗಳನ್ನು ನಾವು ಕಾಣಬಹುದು. ಈ ಥ್ರಿಪ್ಸ್ ಬಾಧೆ ಕಂಡುಬಂದಾಗ ನಾವು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಷ್ಟು ಮೊನೊಕ್ರೋಟೋಪಾಸ್ ಅಥವಾ 1 ಮಿಲಿಲೀಟರ್ನಷ್ಟು ಆಕ್ಸಿಡೆಮೆಟಾನ್ ಮೀಥೈಲ್ ಅಥವಾ 1.7 ಮಿಲಿಲೀಟರ್ನಷ್ಟು ಡೈಮೀಥೈಟನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ನಾವು ಬೆಳೆಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಬುಡ ಕೊಳೆಯುವ ರೋಗ ಕೂಡ ಕಂಡುಬರುತ್ತೆ. ರೋಗಕ್ಕೆ ತುತ್ತಾದಂಥ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ, ಕಾಂಡ ಕಂದು ಬಣ್ಣಕ್ಕೆ ತಿರುಗುತ್ತೆ. ಬುಡ ಕೊಳೆಯುವ ರೋಗದ ನಿರ್ವಹಣೆಗಾಗಿ ನಾವು ಪ್ರತಿ ಲೀಟರ್ ನೀರಿಗೆ 1 ಗ್ರಾಂನಷ್ಟು ಕಾರ್ಬನ್ ಡೈಜಿಮ್ ಅನ್ನು ಬೆರೆಸಿಕೊಂಡು ಈ ಒಂದು ದ್ರಾವಣವನ್ನು ನಾವು ಮಣ್ಣಿಗೆ ಹಾಕಬೇಕಾಗತ್ತೆ. ಇನ್ನು ಸಿಡಿ ರೋಗ ಅಂತ ಕೂಡ ಬರುತ್ತೆ. ಇದರಿಂದ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗ್ತವೆ. ಇದನ್ನು ಸೊರಗ ರೋಗ ಅಂತ ಕೂಡ ನಾವು ಕರಿತೀವಿ. ಈ ರೋಗದ ಬಾಧೆ ಕಂಡುಬಂದಾಗ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂನಷ್ಟು ಕಾರ್ಬನ್ ಡೈಜಿಮ್ ಅನ್ನು ನಾವು ಬೆರೆಸಿಕೊಂಡು ಆ ದ್ರಾವಣವನ್ನು ಮಣ್ಣಿಗೆ ಹಾಕಬೇಕಾಗತ್ತೆ. ಇನ್ನು ಬೇರುಗಂಟು ಜಂತು ರೋಗ ಕೂಡ ಕಂಡುಬರುತ್ತೆ. ಮುಖ್ಯವಾಗಿ ಜಂತು ಹುಳುಗಳಿಂದ ಇದು ಬರುತ್ತೆ. ರೋಗಕ್ಕೆ ತುತ್ತಾದಂಥ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಹಳದಿ ಬಣ್ಣಕ್ಕೆ ಗಿಡಗಳು ತಿರುಗ್ತವೆ. ಬೇರುಗಳು ಗಂಟುಗಳಿಂದ ಕೂಡಿರ್ತವೆ. ಈ ಬೇರುಗಂಟು ಜಂತು ರೋಗದ ಹತೋಟಿಗಾಗಿ ನಾವು ಬೇವಿನ ಹಿಂಡಿಯನ್ನು ಬಳಸ್ಕೋಬೇಕಾಗತ್ತೆ. ಅಂದರೆ ಪ್ರತಿ ಹೆಕ್ಟೇರ್ಗೆ ನಾವು 5-6 ಕ್ವಿಂಟಾಲ್ನಷ್ಟು ಬೇವಿನ ಹಿಂಡಿಯನ್ನು ಮಣ್ಣಿನಲ್ಲಿ ಬೆರೆಸಬೇಕಾಗತ್ತೆ. ಒಂದು ವೇಳೆ ಬೇವಿನ ಹಿಂಡಿ ಸಿಗದೇ ಇದ್ದರೆ ನಾವು ಈ ಕಾರ್ಬೋಫ್ಯೂರಾನ್ 3G ಹರಳುಗಳು ಅಂತ ಬರ್ತವೆ, ಇವುಗಳನ್ನು ಪ್ರತಿ ಹೆಕ್ಟೇರ್ಗೆ 20 ಕಿಲೋಗ್ರಾಂ ಪ್ರಮಾಣದಲ್ಲಿ ನಾವು ಮಣ್ಣಿಗೆ ಬೆರೆಸಬೇಕಾಗತ್ತೆ. ಆದರೆ ಆದಷ್ಟು ಈ ಕಾರ್ಬೋಫ್ಯೂರಾನ್ ಬಳಸೋದನ್ನು ಕಡಿಮೆ ಮಾಡಬೇಕು. ನಾಟಿ ಮಾಡಿದ 3 ತಿಂಗಳಿನಲ್ಲಿ ನಾವು ಹೂಗಳನ್ನು ಕೊಯ್ಲು ಮಾಡ್ಕೋಬಹುದು. ಕತ್ತರಿಸಿದ ಹೂಗಳಿಗಾಗಿ ನಾವು ಹೂ ತೆನೆಯಲ್ಲಿ ಕೆಳಗಿನಿಂದ 1-2 ಜೊತೆ ಹೂಗಳು ಅರಳಿದಾಗ ದಂಟನ್ನು ಕಟಾವು ಮಾಡಬೇಕು. ಬಿಡಿ ಹೂಗಳನ್ನು ನಾವು ಪೂರ್ತಿ ಅರಳಿದಾಗ ಅಥವಾ ಮಗ್ಗಿನಾವಸ್ಥೆಯಲ್ಲಿ ಮುಂಜಾನೆ ಸಮಯದಲ್ಲಿ ಬಿಡಿಸಬೇಕಾಗತ್ತೆ. ಇದುವರೆಗೂ ಕೃಷಿ